ನಿಂಬೆ ಹುಲ್ಲಿನ ತೈಲ ತಯಾರಿಕೆ ಮಾಡುವಂತಹ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮೇ ಭಾರತ ಔರ್ ಪಾಕಿಸ್ತಾನ್ ಕೆ ಬೀಚ್ ಖೇಲೆ ಜಾನೆ ವಾಲೆ ಪುರುಷೋ ಕೆ ಏಷ್ಯಾ ಕಪ್ T20 2022 ಕೆ ಮ್ಯಾಚ್ ಕಾ ಆಂಖೋ ದೇಖಾ ಹಾಲ್ ಸುನ್ನೆ ಸೆ ಪೆಹಲೆ ಆಯೇ ಸುನ್ತೆ ಹೈ ವಿಶೇಷ ಕಾರ್ಯಕ್ರಮ ಫಸ್ಟ್ ವಾಲ್ 2020. ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ. ಇನ್ ಅ ಶಾರ್ಟ್ ವೈಲ್ ಫ್ರಮ್ ನೌ ವಿ ವಿಲ್ ಬ್ರಿಂಗ್ ಯು ದ ಲೈವ್ ಕಾಮೆಂಟ್ರಿ ಆನ್ ದಿ ಏಷ್ಯಾ ಕಪ್ 2022 ಮ್ಯಾಚ್ to be played between India and Pakistan at Dubai International Cricket Stadium. Before that, we bring you a special program, First Ball 2020. ವಾಣಿ ಬೆಂಗಳೂರು ಮುಖ್ಯವಾಹಿನಿ ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳು. ಸೋಜಿಗದಂತೆ ಕಾಣುವೆ, ಒಂಟಿಗಿರುವಾಗ ಕುಂಟುನೆ ಪತ್ತೋರಿ ಬಂದ ಕನಸೆಲ್ಲ ನಿನ್ನದು, ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಇದೀಗ ಮೂಡಿ ಬಂದ ಗೀತೆ ಸವಾರಿ 2 ಚಿತ್ರದಿಂದ ಆರಿಸಲಾಗಿತ್ತು. ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮಣಿಕಂಠ್ ಕದರಿ ಅವರ ಸಂಗೀತವಿತ್ತು. ಅಮರ್ ಚಿತ್ರದಿಂದ ಆರಿಸಲಾಗಿತ್ತು. ಸಂಚಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ. ಇನ್ನು ಮುಂದೆ ಕೇಳಿ ಕೋಟಿಗೊಬ್ಬಟ್ಟು ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ವಿಜಯಪ್ರಕಾಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಮಾಂಡಿ ಅವರ ಸಂಗೀತ. ಸನಿಹವಂತೂ ಸಾಲಲ್ಲ ನನ್ನ ಆಸೆ ಅನಿಸಿಕೆ ನ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ ನಿನ್ನೊಲವ ಚಲುವಾಣೆವೆ ಕಣ್ಣು ಸಾಲೋದಿಲ್ಲ ನನ್ನೊಲವ ಪರಿವೆ ಗಗನ ಹಾಳೆ ಸಾಲೋದಿಲ್ಲ ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಇಲ್ಲವೇ ಶಕುನಾ ಮೂಡಿ ಬಂದ ಗೀತೆ ಬಜರಂಗಿ ಚಿತ್ರದಿಂದ ಆರಿಸಲಾಗಿತ್ತು. ಹಾಡಿದವರು ಅನುರಾಧ ಭಟ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೆಬ್ಬುಲಿ ಚಿತ್ರದ ಗೀತೆ. ವಿಜಯ್ ಪ್ರಕಾಶ್ ಅವರ ಧ್ವನಿ ಹಾಗೂ ಅನುರಾಧ ಭಟ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ಸಂತೋಷ್ ನಾಯಕ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ, ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಬಿಸಿ ಬಿಸಿ ಮುತ್ತಿಡು ಆಗಲ್ಲ, ಬಿಗಿ ಬಿಗಿ ತಬ್ಬಿಗೆ ಆಗೋದಿಲ್ಲ, ಮಾಡುವನು ಮುಡಿಸುನಿ ಬೇಕಿಲ್ಲ, ಅನುವನು ತಣಿಸು ಬೇಕಾಗಿಲ್ಲ, ಸಜೆಯಲು ಮಜ ಕೊಡು. ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ, ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಬಂದಿರೋ ಅಪೂನ ಡ್ಯಾಡಿಯ ಮಾಡುವ ಪ್ಲಾನ ತಡೆಯಲೆ ಬಾರದು ಅಪ್ಪನ ಮಾಡು ನೀ ಒಳ್ಳೆಯ ಅಪ್ಪನ. ಹಾಳಾಗೋದೆಯ ಹಸಿ ಪೋಲಿಯಾದೆಯ ನೋಡಿ ನೋಡಿ ನೀ ಇಂಗ್ಲಿಷ್ ಮೂವಿಯ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ, ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. Take a step, pull the concept, fit to the script. Yes, we are the best. Time, the new astrology, magical things combine history. ಸಾವಿರ ಪರ್ಸೆಂಟು ಬೆರಳನ್ನು ಚೀಪುವ ಇನ್ನೊಸೆಂಟು ಸ್ವಲ್ಪ ಕೇಳೇನಿ. ಮಾತಾಡಿದೆ ಭಾವನೆ ಬಾಕಿ ಕಣಿಗಳಿಗೆ ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ಎಂತ ಆವೇಗ ಈ ನವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಪ್ರೀತಿಗೆ ಒಂದ್ ಹೆಜ್ಜೆ ಮುಂದಾಗಿವೆ. ಏನನು ಮಾತಾಡಿವೆ ಆತಗೆ ಈಗಾಗಿವೆ, ಒಂದು ಮಳೆ ಬೆಳ್ಳು ಒಂದು ಮಳೆ ಮೋಡ. ಬೆಳೆ ದೀಪ ಮಲಗುತ್ತಿದೆ ನೋಡಿ ರಗಳೇ.